ಸೋಮವಾರ ಬೆಳಗ್ಗೆ 8:02 102.9 ಎಫ್ಎಂ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವ ಸಮಸ್ತ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಸ್ವಾಗತ, ಹಾಗೆಯೇ ನಮಸ್ಕಾರಗಳನ್ನು ಹೇಳ್ತಾ ರೈತ ಬಾಂಧವರು, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಿದ್ದೀರಿ, ಪಾರ್ಥೇನಿಯಂ ನಿರ್ವಹಣಾ ದಿನದ ಪ್ರಯುಕ್ತ ಪಾರ್ಥೇನಿಯಂ ತೊಲಗಿಸೋಣ, ಉತ್ಪಾದಕತೆ ಹೆಚ್ಚಿಸೋಣ. ಈ ಕುರಿತು ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆಯನ್ನು ಆಲಿಸುವಿರಿ. ನಂತರ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಬಲಕಟ್ಟಿ ಗ್ರಾಮದ ದವಲಸಾಬ್ ಅತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಆಲಿಸಬಹುದು. ಹಾಗಾದರೆ ಮೊದಲಿಗೆ ಒಂದು ಪ್ರಕಟಣೆಯನ್ನು ಕೇಳೋಣ. ಬಾಂಧವರು, ಈಗ ಕೇಳೋಣ, ಪಾರ್ಥೇನಿಯಂ ನಿಯಂತ್ರಣ ದಿನದ ಪ್ರಯುಕ್ತ ಪಾರ್ಥೇನಿಯಂ ತೊಲಗಿಸೋಣ, ಉತ್ಪಾದಕತೆ ಹೆಚ್ಚಿಸೋಣ. ಈ ಕುರಿತು ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದು ಸೆಪ್ಟೆಂಬರ್ 4, ನಾವು ಅಂತಾರಾಷ್ಟ್ರೀಯ ಪಾರ್ಥೇನಿಯಂ ನಿವಾರಣಾ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇರ್ತೀವಿ. ಈ ಪಾರ್ಥೇನಿಯಂ ಸಸ್ಯ ಅಂದರೆ ಏನು, ಇದು ಯಾವ ರೀತಿಯಾಗಿ ರೈತರ ಒಂದು ಉತ್ಪಾದನೆಯಲ್ಲಿ ದುಷ್ಪರಿಣಾಮ ಬೀರ್ತದೆ, ಇದನ್ನು ನಿರ್ವಹಣೆ ಹೇಗೆ ಮಾಡ್ಕೋಬೇಕು, ಇದು ಯಾವ ಮೂಲದಿಂದ ಬಂದದ್ದು, ಹೀಗೆ 10 ವಿಚಾರಗಳನ್ನು ಈ ಪಾರ್ಥೇನಿಯಂ ಕಳೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆಯ ಒಂದು ಪ್ರಯುಕ್ತ ಅಂತಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಸ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಈ ಸಸ್ಯಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅಂಬಂತಹ ಸಲಹೆಗಳನ್ನು ವಿಜ್ಞಾನಿಗಳು ನಮಗೆ ಹೇಳ್ತಿರ್ತಾರೆ. ಈ ದಿನದ ವಿಶೇಷ ಜೊತೆಗೆ ಪಾರ್ಥೇನಿಯಂ ಕಳೆಯ ಬಗ್ಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆನಂದ್ ಎನ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಸರ್, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಸರ್, ಈಗ ಪಾರ್ಥೇನಿಯಂ ಹಲವಾರು ವಿಧಗಳಲ್ಲಿ ನಾವು ಅದನ್ನು ಕರಿತೀವಿ, ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಗ್ರಾಂಥಿಕ ಭಾಷೆಯಲ್ಲಾಗಿರ್ಬೋದು, ಮುಖ್ಯವಾಗಿ ಇದೊಂದು ಕಳೆ ಅಂತ ತಾವು ಹೇಳ್ತೀರಿ ವಿಜ್ಞಾನಿಗಳು, ಇದು ಒಂದು ಅನಪೇಕ್ಷಿತ ಸಸ್ಯ ಅಂತ ಹೇಳಿ. ಈ ಪಾರ್ಥೇನಿಯಂ ಕಳೆ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ನಮಗೆ ಪ್ರಾಸ್ತಾವಿಕವಾಗಿ ತಿಳಿಸ್ಕೊಡಿ. ಖಂಡಿತ ತಿಳಿಸ್ತೀನಿ. ಈಗ ಪಾರ್ಥೇನಿಯಂ ಅಂತಂದ್ರೆ ಇದು ಒಂದು ಆಕ್ರಮಣಕಾರಿ ಕಳೆ ಅಂತ ನಾವು ಕರಿತೀವಿ. ಆಮೇಲೆ ಬೇರೆ ಬೇರೆ ಪ್ರದೇಶದಲ್ಲಿ ಏನಂತಾರೆ, ಇದನ್ನ ಗಜ್ರಿ ಕಸ ಅಂತ ಕರಿತೀವಿ, ನಕ್ಷತ್ರ ಕಳೆ ಅಂತ ಕರಿತೀವಿ, ಬಿಳಿ ಟೋಪಿ ಅಂತ ಕರೀತಾರೆ. ಆಮೇಲೆ ಇದು

ಇನ್ನು ಅತಿಯಾಗಿ ಮಳೆಯಿಂದ ಹತ್ತಿ ಬೆಳೆಯು ಬೇರುಕೊಳೆ ರೋಗದ ಹಾವಳಿ ಹೆಚ್ಚಾಗಲಿದ್ದು, ಇದನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ, ಜೊತೆಗೆ ಗಿಡದ ಬುಡವನ್ನು ನೆನೆಸಬೇಕು ಅಥವಾ ಡ್ರೆಂಚಿಂಗ್ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ml ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗವನ್ನು ರೈತ ಬಾಂಧವರು ಕಾಣಬಹುದು. ಇದರ ಹತೋಟಿಗಾಗಿ 2 ಗ್ರಾಂ ಮೆಟಲಾಕ್ಸಿಕಲ್ MZ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯಲ್ಲಿ ಬೇರುಕೊಳೆ ರೋಗ ಅಥವಾ ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಣ್ಣಿನಲ್ಲಿ ಮಾಡಬೇಕು. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 1 ml ಸ್ಪೈರೋಮೆಸಫಿನ್ 39.5 SC ಅಥವಾ 0.50 ml ಮ್ಯಾಲ್ಪೇಮ್ಯಾಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿಯಲ್ಲಿ ಪೈಟೋಪ್ಟೆರಾ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳ ಮೇಲೆ ಸಿಂಪರಣೆಯನ್ನು ಮಾಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಇನ್ನು ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ, ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಕವಚನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ml ನೆಪ್ತಲಿಕ್ ಎಸಿಟಿಕ್ ಆಸಿಡ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ml ಇಮಿಡಾಕ್ರೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ಜಾನುವಾರು ಸಾಕಾಣಿಕೆದಾರರು ಗಮನಿಸಬೇಕು. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರು ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಹಾಗೂ ಮಾನ್ವಿ ಮತ್ತು ಲಿಂಗಸ್ಗೂರು ಇವರುಗಳು ಕಳಿಸಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಧಾರಣೆಯನ್ನು ನೋಡೋಣ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,000 ರೂಪಾಯಿಯಿಂದ 7,700. ಹೆಸರುಕಾಳು ಜವಾರಿ ಸ್ಥಳೀಯ 7,109 ರೂಪಾಯಿಯಿಂದ 8,370. ನೆಲಗಡಲೆ ಸೇಂಗಾ ಘುಂಗ್ರಿ 3,319 ರೂಪಾಯಿಯಿಂದ 4,485. ಈರುಳ್ಳಿ 1,670 ರೂಪಾಯಿಯಿಂದ 3,360. ಭತ್ತ ಸೋನಾ ಮಸೂರಿ ಕನಿಷ್ಠ ಮತ್ತು ಗರಿಷ್ಠ 2,639. ತೊಗರಿ ಕೆಂಪು ಕನಿಷ್ಠ ಮತ್ತು ಗರಿಷ್ಠ 10,209. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನವೀಯ ಧಾರಣೆ ಸಜ್ಜೆ ಇತರೆ ಹೀಗಿದೆ. ಕನಿಷ್ಠ ಮತ್ತು ಗರಿಷ್ಠ 2,750. ಭತ್ತ ಸೋನಾ ಮಸೂರಿ 3,050 ರೂಪಾಯಿಯಿಂದ 3,050. ಇದು ಹಳೆ ಸೋನಾ ಮಸೂರಿ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗಸ್ಗೂರಿನ ಧಾರಣೆಯನ್ನು ನೋಡೋದಾದರೆ ಸಜ್ಜೆ ಇತರೆ 2,620 ರೂಪಾಯಿಯಿಂದ 2,800. ಇನ್ನು ಭತ್ತ ಸೋನಾ 3,342 ರೂಪಾಯಿಯಿಂದ 3,342. ತೊಗರಿ ಕೆಂಪು 10,000 ರೂಪಾಯಿಯಿಂದ 11,150. ಇದುವರೆಗೆ

ಬೇಕೋ, ವಿಧಾನಸಭಾಕ ಎಂಎಲ್ಎ ಬೇಕೋ, ಲೈನ ಮಾಡಕ್ಕೆ ಡಾಂಬರ್ ಬೇಕೋ, ವಿಧಾನಸಭಾಕ ಎಂಎಲ್ಎ ಬೇಕೋ, ಐದು ವರ್ಷಕ್ಕೊಮ್ಮೆ ಸೀರಿಯೊಳಗ ಲಂಗ ಬೇಕೋ, ಸಂಖ್ಯಾ ಬಾಳ ಗಂಗ ಬೇಕೋ, ಸೀರಿಯೊಳಗ ಲಂಗ ಬೇಕೋ, ಸಂಖ್ಯಾ ಬಾಳ ಗಂಗ ಬೇಕೋ, ಸಿಂಗ ಬೇಕು ಸೇರೆ ಕುಡಿದ ಮ್ಯಾಜ ಮಾಡುವುದಕ್ಕ ಕೇಳಿ ಮಜಾ ಮಾಡುವುದಕ್ಕ ಒಲ್ಲಿಯೊಳಗ ಸ್ವನ್ನ ಬೇಕೋ, ದೀಪಾವಳಿಗೆ ಬಣ್ಣ ಬೇಕೋ, ಏ ಒಲ್ಲಿಯೊಳಗ ಸ್ವನ್ನ ಬೇಕೋ, ದೀಪಾವಳಿಗೆ ಬಣ್ಣ ಬೇಕೋ, ಅನ್ನ ಬೇಕೋ ಅಂತ ತಂಗಿ ಕರ್ಕೊಂಡು ಕರೆಸುದುಕ್ಕ ಕೇಳಿ ಕರ್ಕೊಂಡು ಕರೆಸುದುಕ್ಕ ಹಿರಿಯರಲ್ಲಿ ಬುದ್ಧಿ ಬೇಕೋ, ಸಣ್ಣ ಹುಡುಗಿ ನಿದ್ದೆ ಬೇಕೋ, ಹಿರಿಯರಲ್ಲಿ ಬುದ್ಧಿ ಬೇಕೋ, ಸಣ್ಣ ಹುಡುಗಿ ನಿದ್ದೆ ಬೇಕೋ, ಸುದ್ದಿ ಬೇಕೋ ಹೆಣ್ಮಕ್ಕಳಿಗೆ, ಪ್ರಚಾರ ಮಾಡುವುದಕ್ಕ ಕೇಳಿ ಪ್ರಚಾರ ಮಾಡುವುದಕ್ಕ ಎರಡು ಕಾಯ್ಬೇಕೋ ಮನಿ ಮುಂದ ತಾ ದೇವ್ರಿಗೆರಡು ಕಾಯ್ಬೇಕೋ ಮನಿ ಮುಂದ ನಾಯ್ಬೇಕೋ ದೇವ್ರಿಗೆರಡು ಕಾಯ್ಬೇಕೋ ಮನಿ ಮುಂದ ನಾಯ್ಬೇಕೋ ತಾಯಿ ಬೇಕೋ ಮನಿ ಮುಂದ ಬುದ್ಧಿ ಹೇಳುವುದಕ್ಕ ದೇವ್ರಿ ಬುದ್ಧಿ ಹೇಳುವುದಕ್ಕ ಅನ್ನ ಬೇಕೋ ಶ್ರೀಮಂತನಿಗೆ ರೊಕ್ಕ ಬೇಕೋ ಸಕ್ಕರಿಗೆ ಅನ್ನ ಬೇಕೋ ಶ್ರೀಮಂತನಿಗೆ ರೊಕ್ಕ ಬೇಕೋ ಬಡವನಲ್ಲಿ ಸೊಕ್ಕ ಬೇಕೋ ಹೊಣಗಿ ಕುತ್ತಿ ಆಡುವುದಕ್ಕ ಮಾತಂಗಿ ಮಗ ಬೇಕ ಹಳಗೆ ನೋಡಿಸುವುದಕ್ಕ ಮಾತಂಗಿ ಮಗ ಬೇಕ ಹಳಗೆ ನೋಡಿಸುವುದಕ್ಕ ಬಂದ್ರ ಕೊಂಗಡಿ ಬೇಕೋ ಹೊಳಿ ಬಂದ್ರ ತಿಂಗಡಿ ಬೇಕೋ ಏ ಮಳಿ ಬಂದ್ರ ಕೊಂಗಡಿ ಬೇಕೋ ಹೊಳಿ ಬಂದ್ರ ತಿಂಗಡಿ ಬೇಕೋ ಹೊಳೆ ಬಂದ್ರ ಅಂಗಡಿ ಬೇಕೋ ಅಮಾನರ್ ಬಂದ್ರ ಸಾಲಿ ಹುಡುಗರಿ ಪಾಟ್ ಬೇಕೋ ಸೌದಾಗರ್ಗ ಪ್ಯಾಟ್ ಬೇಕೋ ಸಾಲಿ ಹುಡುಗರಿಗೆ ಪಾಟ್ ಬೇಕು ಸೋಲಾಗರಿಗೆ ಪ್ಯಾಟ್ ಬೇಕು ಸೋತ್ರ ಕೈಯಾಗ ಲಾಟ್ ಬೇಕು ದುಷ್ಟರ ಸಂಹಾರ ಹೊಟ್ಟೆಯಲ್ಲಿ ಪಾದ ತುಂಡರ ಹಾದಿ ಬೇಕು ಫಲ ಮಾಡಬೇಕು ಹಾಡವರಿಗೆ ಹಾದಿ ಬೇಕು ಸಂಸಾರ ಕೂನ ಹಿಡಿದಾನ್ರಿ ಕೂನ ಹಿಡಿದಾನ್ರಿ ದೇವ್ರ ಏನು ಮೋದು